ಮಣ್ಣು ಮಾದರಿ ಅಂತ ತೆಗೆದುಕೊಳ್ಳಿ ಪ್ರಶಸ್ತವಾದ ಕಾಲ ಸರ್. ಯಾಕಂದ್ರೆ ಈ ಸಮಯದಲ್ಲಿ ಸಾಮಾನ್ಯವಾಗಿ ಬೆಳೆ ಇರಂಗಿಲ್ಲ, ಆಮೇಲೆ ಹಸಿ ತೇವಾಂಶ ಇರಂಗಿಲ್ಲ ಸರ್ ಜಮೀನಲ್ಲಿ, ಹಾಗೂ ತಿರುಗಾಡಿ ನಾವು ಮಣ್ಣಿನ ಮಾದರಿ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಸರ್. ಹೀಗಾಗಿ ಈ 5 ತಿಂಗಳಲ್ಲಿ ನಾವು ಮಣ್ಣಿನ ಮಾದರಿ ತೆಗೆದುಕೊಂಡು ಪರೀಕ್ಷೆ ಮಾಡಿದರೆ ನಿಖರವಾದಂಥ ಫಲಿತಾಂಶ ಪಡ್ಕೋಬೋದು ಸರ್ ನಾವು. ಮೇಲಾಗಿ ಈ ಸಮಯದಲ್ಲಿ ಯಾವುದೇ ಗೊಬ್ಬರ ಹಾಕಿರಂಗಿಲ್ಲ ಸರ್ ರೈತ ಬಂದವರು. ಹೀಗಾಗಿ ನಾವು ಒಂದು ಅಕ್ಯುರೇಟ್ ರಿಸಲ್ಟ್ ಅಂತ ಹೇಳ್ತೀವಲ್ಲ, ಆ ಉದ್ದೇಶಕ್ಕಾಗಿ ನಾವು ಈ 5 ತಿಂಗಳು ನಾವು ಆಯ್ಕೆ ಮಾಡ್ಕೊಳ್ಬೇಕು ಸರ್. ಜೊತೆಗೆ ನೀವು ಮಣ್ಣಿನ ಮಾದರಿ ತಗೋಬೇಕಾದ್ರೆ ಒಂದು ಕೆಲವು ಪದ್ಧತಿಗಳಿದಾವೆ ಸರ್. ಸೊ ನಾವು ಏನೇನು ಸ್ಯಾಂಪಲ್ ಯಾವ ಥರ ತಗೋಬೇಕನ್ನೋದಕ್ಕೆ ನಾವು ಒಂದು ಪದ್ಧತಿ ಮುಖಾಂತರ ನಾವು ಹೇಳ್ತಾ ಹೋಗ್ತೀವಿ ಸರ್. ಏನು ಆಗಲೇ ಹೇಳಿದಾಗೆ ಪ್ರತಿ 2.5 ಎಕರೆಗೆ ಒಂದು ಸ್ಯಾಂಪಲ್ ಅಂತ ಹೇಳಿದ್ನಲ್ಲ, ಆ 2.5 ಎಕರೆಯಲ್ಲಿ ನಾವೇನು ಮಾಡ್ಬೇಕು ಸರ್, ಈ ಜೆಡ್ ಆಕಾರದಲ್ಲಿ ಈ ಬದಿಯಿಂದ ಆ ಬದಿಗೆ ಈ ಬದಿಯಿಂದ ಈ ಬದಿಗೆ, ಸೊ 4 ಕಡೆಯಿಂದ ನಾವು ಜೆಡ್ ಆಕಾರದಲ್ಲಿ ಒಳಗಡೆ ಮೂವಬೇಕು ಸರ್. ಪ್ರತಿ 15 ಹೆಜ್ಜೆಗೆ ಒಂದೊಂದು ಸಲ, ಪ್ರತಿ 15 ಹೆಜ್ಜೆಗೆ ಒಂದೊಂದು ಗುರುತು ಹಾಕೊಂಡು, ಆ ಕನಿಷ್ಠ ಪಕ್ಷ ಆಗಲೇ ಹೇಳಿದಾಗೆ ಪ್ರತಿ 2.5 ಎಕರೆಗೆ ಕನಿಷ್ಠ ಪಕ್ಷ 8-10 ಕಡೆ ನಾವು ತೊಡಿರ್ಬೇಕು ಸರ್. ನಾವು ಒಂದು ಮಾರ್ಕ್ ಮಾಡ್ಕೋಬೇಕ್ರಿ, ಆ ಮಾರ್ಕ್ ಮಾಡ್ಕೊಂಡ ಜಾಗದಲ್ಲಿ ವಿ ಶೇಪಲ್ಲಿ 6-12 ಇಂಚು ಅಥವಾ 15-20 ಸೆಂಟಿಮೀಟರ್ ಅಂತ ಹೇಳ್ತೀವಿ ಡೆಪ್ತ್ ವೈಸ್, ಆಳದ ಮಾದರಿಯಲ್ಲಿ ನಾವು ಹಂತ ಹಂತವಾಗಿ ಮಾದರಿಯನ್ನು ತೆಗೆದುಕೊಳ್ಬೇಕು ಸರ್. ಸೊ ಈ 6 ಇಂಚ್ ಅಂತ ಹೇಳ್ತೇವಲ್ಲ ಅಥವಾ 20 ಸೆಂಟಿಮೀಟರ್ ಡೆಪ್ತಲ್ಲಿ ವಿ ಶೇಪ್ ತೊಡಬೇಕು ಸರ್. ನಾವು ತೊಡುವಾಗನೇ ವಿ ಶೇಪ್ ಕಾಣಬೇಕು, ಅದು ವಿ ಶೇಪನ್ನ ತೊಡ್ಕೊಂಡ್ಬಿಟ್ಟು ಆ ವಿ ಶೇಪನ್ನ ಅಕ್ಕಪಕ್ಕದ ಕಡೆಯಿಂದ 1 ಇಂಚ್ ಮಣ್ಣು, ಅದು 1 ಇಂಚ್ ಮಣ್ಣನ್ನ ಸವರ್ಕೊಂಡ್ಬಿಟ್ಟು ಆ ಮಣ್ಣನ್ನು ನಾವು ಒಂದು ಪ್ಲಾಸ್ಟಿಕ್ ಪುಟ್ಟಿ ಹಾಕ್ಬೇಕು ಸರ್. ಯಾವುದೇ ಥರದ ನಾವು ಅಲ್ಯೂಮಿನಿಯಂ ಅಥವಾ ಕಬ್ಬಿಣ ಪುಟ್ಟಿ ಹಾಕ್ಬಾರ್ದು, ಯಾಕಂದ್ರೆ ಕಂಟೆಮಿಷನ್ ಆಗೋ ಚಾನ್ಸ್ ಇರ್ತವೆ. ಈ ಒಂದು ರೀತಿಯಿಂದ ಈ ಒಂದು ಮಾದರಿನ ಹೇಳಿದ್ನಲ್ಲ, ಈ ಒಂದು ಸ್ಪಾಟ್ ಇಂದ ತಗೊಂಡಿರ್ತಾರಲ್ಲ, ಅದೇ ಥರ ಎಲ್ಲ ಉಳಿದ ಎಲ್ಲ ಸ್ಪಾಟ್ಗಳನ್ನು ಸಹ 15-20 ಸೆಂಟಿಮೀಟರ್ ಆಳದಲ್ಲಿ ವಿ ಆಕಾರ ತೊಡ್ಬಿಟ್ಟು ವಿ ಆಕಾರದ 2 ಅಕ್ಕಪಕ್ಕದ ಬದಿಗಳಿಂದ 1 ಇಂಚ್ ದಪ್ಪದ ಮಣ್ಣು ತಗೊಂಡು ಸುಮಾರು ಆ ಮಣ್ಣನ್ನು ತಗೊಂಡು ನಾವು ಪ್ಲಾಸ್ಟಿಕ್ ಪುಟ್ಟಿಲಿ ಹಾಕ್ಬೇಕು ಸರ್. ಸುಮಾರು ಇದು 15-20 ಕೆಜಿ ಆಗುತ್ತೆ. ಸೊ ನಮಗೆ ಪರೀಕ್ಷೆ ಮಾಡಲಿಕ್ಕೆ ಇಷ್ಟು ಮಣ್ಣಿನ ಅವಶ್ಯಕತೆ ಇಲ್ಲ. ಹೀಗಾಗಿ ನಾವು ಅದನ್ನು ಕ್ಯೂಟಿ ಅಂತ ಹೇಳ್ತೇವೆ ಸರ್, ಕ್ವಾಡ್ರೆಂಟ್ ಟೆಕ್ನಿಕ್ ಅಂತ ಮೂಲಕ ಅದನ್ನು ಸಾರ್ಟ್ ಔಟ್ ಮಾಡಿ 1/2 ಕೆಜಿ ಮಣ್ಣು ತರಬೇಕು ಸರ್. ಮೊದಲಿಗೆ ಅದೆಲ್ಲಗಳನ್ನು ಸರಿಯಾಗಿ ಕೂಡ್ಸ್ಕೊಂಡ್ಬಿಟ್ಟು ಒಂದು ಗಿಡದ ಒಳಗಡೆ ಸರ್ ಕೆಳಗಡೆ ತಾಡಪತ್ರೆ ಅಥವಾ ನ್ಯೂಸ್ ಪೇಪರ್ ಹಾಕಿಬಿಟ್ಟು ತಗೋತಕ್ಕಂಥ ಮಣ್ಣನ್ನೆಲ್ಲವನ್ನು ಸರಿಯಾಗಿ ಕಲಸಿಬಿಟ್ಟು ಅದರ ಕಸ ಕಡ್ಡಿ ತೆಗೆದು, ಈ ದೊಡ್ಡ ಹೆಂಟಗಳಿದ್ರೆ ಏದ ಕಲ್ಲು ಚೂರು ಮುಳ್ಳು ಏನೇ ಇತ್ತಂದ್ರೂ ಅದು ಕಸ ಕಡ್ಡಿನ ತೆಗೆದು ಅದನ್ನು ಕೈಲಿ ಜಸ್ಟ್ ಅದನ್ನು ಪುಡಿ ಮಾಡಿ ಅದನ್ನು ಹರಗಿಕೊಂಡು ಸರ್ 4 ಭಾಗ ಮಾಡಿಬಿಟ್ಟು ಮೊದಲಿಗೆ 1 ಮತ್ತು 3ನೇ ಭಾಗ ಇಟ್ಕೊಂಡು 2 ಮತ್ತು 4ನೇ ಭಾಗನ ತೆಗಿಬೇಕು ಸರ್. ಆನಂತರ ಉಳಿದ 1-3 ಭಾಗ ಮಣ್ಣನ್ನು ಮತ್ತೆ ಕೂಡಿಸಿ ಮತ್ತೆ 4 ಭಾಗ ಮಾಡಿ, ಆನಂತರ ಇವಾಗ 1-3 ಮಣ್ಣ ಭಾಗ ತೆಗೆದು 2-4 ಭಾಗದ ಮಣ್ಣನ್ನು ಇಟ್ಕೊಂಡು ಈ ಥರ ಮಾಡ್ತಾ ಮಾಡ್ತಾ ಸರ್ 1/2 ಕೆಜಿ ಬರುತ್ತೆ. ಯಾವಾಗ 1/2 ಕೆಜಿ ಮಣ್ಣು ಬಂದಾಗ ಆ ಮಣ್ಣನ್ನು ಒಂದು ಶುದ್ಧ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಅಥವಾ ಬಟ್ಟೆ ಬ್ಯಾಗಲ್ಲಿ ಹಾಕೊಂಡು ಅದನ್ನು ಲೇಬಲ್ ಮಾಡ್ಬೇಕು ಸರ್. ಅದು ಬಹಳ ಇಂಪಾರ್ಟೆಂಟ್. ಸಾಮಾನ್ಯ ನಮ್ಮ ರೈತರು ಇಷ್ಟೆಲ್ಲ ಮಾಡ್ತಾರೆ ಸರ್, ಬಟ್ ಲೇಬಲ್ ಮಾಡೋದು ತಪ್ಪಾಗಿ ಮಾಡ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಈಗ 1ಕ್ಕಿಂತ ಹೆಚ್ಚು ಸ್ಯಾಂಪಲ್ ಇರೋ ಕಾಲಕ್ಕೆ ಅವರು ಅದನ್ನು ತಪ್ಪಾಗಿ ಲೇಬಲ್ ಮಾಡೋದ್ರಿಂದ ಸೊ ರಿಸಲ್ಟ್ ಬರಲಿಕ್ಕೆ ತೊಂದರೆ ಆಗುತ್ತೆ ಸರ್. ಹೀಗಾಗಿ ರೈತರು ಬರುವಾಗನೇ ನಿಖರವಾಗಿ ಯಾವ ಕಡೆಯಿಂದ ನೀವು ಸ್ಯಾಂಪಲ್ ತೊಗೊಂಬಂದಿರಿ, ಎಡದಿಂದ ಬಲಕ್ಕೆ ತೊಗೊಂಬಂದ್ರೆ ಅಥವಾ ಬಲದಿಂದ ಎಡಕ್ಕೆ ತೊಗೊಂಬಂದ್ರೆ ಈ ಥರ ಅವರು ಗುರುತು ಮಾಡಿಕೊಂಡು ಆ ಒಂದು ಪ್ಲಾಸ್ಟಿಕ್ ಇನ್ನು ಬ್ಯಾಗಲ್ಲಿ ಇರ್ತಾರೆ ಸರ್, ಒಂದು ಚಿಟ್ಟಿಲಿ ಒಂದು ಅವ್ರ ಹೆಸರು ಬರೀಬೇಕು ಸರ್, ಅವ್ರ ಹೆಸರು, ಊರ ಹೆಸರು, ಮೊಬೈಲ್ ನಂಬರು, ಡೇಟು, ಸರ್ವೆ ನಂಬರು, ನಮ್ಮ ಹಿಂದೆ ಯಾವ ಬೆಳೆ ಹಾಕಿದ್ರಿ, ಮುಂದೆ ಯಾವ ಬೆಳೆ ಹಾಕ್ತೀರಿ, ಇದೆಲ್ಲ ಇನ್ಫಾರ್ಮೇಶನ್ ಚಿಟ್ಟಿಲಿ ಬರೆದು ಆ ಬ್ಯಾಗಲ್ಲಿ ಇಟ್ಟು ಸ್ಯಾಂಪಲ್ ತಗೊಂಡ ಒಂದು ಡೇ ಒಳಗೆ ಸರ್, ಸೊ 24 ಗಂಟೆ ಒಳಗಡೆ ನೀವು ಲ್ಯಾಬ್ರೆಟರಿ ತಂದು ಅದನ್ನು ಒಪ್ಪಿಸ್ಬೇಕು ಸರ್. ಈಗ ಉದಾಹರಣೆಗೆ ಈಗ ತೋಟಗಾರಿಕಾ ಬೆಳೆಗಳಿರ್ತಾರೆ ಅಥವಾ ಮಳೆಯಾಶ್ರಿತ ಒಂದು ಕ್ಷೇತ್ರ ಇರಬಹುದು, ಇವತ್ತು ಮಳೆ ಆಗಿರುತ್ತದೆ, ಹೊಲ ತುಂಬ ಕೆಸರಾಗಿರುತ್ತದೆ, ಅಂತಹ ಮಣ್ಣನ್ನ ಏನಾದರೂ ಪರೀಕ್ಷೆಗೆ ತಗೊಂಡ್ಕೊಂಡು ಬರಬಹುದಾ? ಸಾಮಾನ್ಯವಾಗಿ ಸರ್ ಪೂರ ಹಸಿ ಹೆಚ್ಚು ತೇವಾಂಶ ಮಣ್ಣನ್ನ ನಾವು ಪರೀಕ್ಷೆಗೆ ತೆಗೆದುಕೊಂಡು ಬರಬಾರದು ಸರ್. ಸ್ವಲ್ಪ ಮಣ್ಣು ಆರಿರ್ಬೇಕು ಸರ್, ಸ್ವಲ್ಪ ಅದು ತೇವಾಂಶ ಕಡಿಮೆ ಇದ್ದಾಗ ಮಣ್ಣನ್ನ ಮೊದಲು ತಗೊಳಿಕ್ಕೆ ಈಸಿ ಆಗುತ್ತೆ. ಕಲೆಕ್ಟ್ ಮಾಡ್ಕೊಂಡು ಬಂದಾಗ ನಾವು ಅದನ್ನ ಶೇರ್ ಡ್ರೈವ್ ಮಾಡ್ತೇವೆ ಸರ್. ನಮ್ಮ ಲ್ಯಾಬೊರೇಟರಿಯಲ್ಲಿ ನಾವು ಈ ನೆರಳಿನಿಂದ ಒಣಗಿಸಿಬಿಟ್ಟು ಆನಂತರ ಅದನ್ನು ಕುಟ್ಟಿ ಪ್ರೊಸೆಸ್ ಮಾಡಿ ನಾವು ಪರೀಕ್ಷೆಗೆ ಒಳಪಡಿಸ್ತೇವೆ ಸರ್. ಈಗ ಏನೇನು ಪರೀಕ್ಷೆಗಳನ್ನು ಮಾಡಬೇಕಾಗ್ತದೆ? ಈಗ ಮಣ್ಣು ಪರೀಕ್ಷೆಯನ್ನು ತಂದಮೇಲೆ ಏನೇನು ಪೋಷಕಾಂಶಗಳು ಅದವ ಇಲ್ವೋ ಅನ್ನುವಂಥ ಒಂದು ಎಷ್ಟು ವಿಧವಾದಂಥ ಒಂದು ಪರೀಕ್ಷೆಯ ವರದಿಗಳು ಈ ಮಣ್ಣು ಪರೀಕ್ಷೆಯಿಂದ ಸಿಗ್ತದೆ ನಮಗೆ? ಖಂಡಿತವಾಗಿ ಸರ್, ರೈತ ಬಾಂಧವರು ತಂದುಕೊಟ್ಟಂತ ಸ್ಯಾಂಪಲ್ ನಾವು ರೈತರು ಆಯ್ಕೆ ಮಾಡ್ತೀವಿ ಸರ್. ಸಾಮಾನ್ಯವಾಗಿ ನಾವು ರೈತರು ನಮ್ಮ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಸುಮಾರು 10 ತರಹದ ನಾವು ಪರೀಕ್ಷೆ ಮಾಡ್ತೀವಿ ಸರ್. ನಾವು ಸಾಮಾನ್ಯವಾಗಿ 17 ಪೋಷಕಾಂಶಗಳು ಬೇಕು ಒಂದು ಬೆಳೆ ಬೆಳೀಲಿಕ್ಕೆ. ಸೊ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮೊದಲು 10 ಪೋಷಕಾಂಶಗಳು, ಪ್ರಧಾನ ಪೋಷಕಾಂಶಗಳು ಆಗಿರ್ಬೋದು, ದ್ವಿತೀಯ ಪೋಷಕಾಂಶ ಆಗಿರ್ಬೋದು, ಲಘು ಪೋಷಕ ಆಗಿರ್ಬೋದು, ಈ 10 ಪೋಷಕಾಂಶಗಳನ್ನು ನಾವು ಪರೀಕ್ಷೆ ಮಾಡಿಬಿಟ್ಟು ರೈತರಿಗೆ ಅವರು ಕೇಳಿದಂಥ ಬೆಳೆಗೆ ಬಗ್ಗೆ ಮಾಹಿತಿನ ಕೊಡ್ತೀವಿ ಸರ್. ಹೇಗೆ ಮಣ್ಣು ಪರೀಕ್ಷೆಯನ್ನು ಮಾಡಿದ ನಂತರ ಅವರಿಗೆ ಒಂದು ಮಣ್ಣು ಪರೀಕ್ಷಾ ವರದಿ ಹೋಗುತ್ತಾ ಅಥವಾ ಮಣ್ಣು ಪರೀಕ್ಷಾ ಚೀಟಿ ಅವರಿಗೆ ಲಭ್ಯ ಆಗುತ್ತಾ ಹೇಗೆ? ಖಂಡಿತವಾಗಿ ಸರ್, ಮಣ್ಣು ಪರೀಕ್ಷೆ ಮಾಡಿದ ನಂತರ ನಾವು 1 ವಾರದಲ್ಲಿ ಸರ್ ನಾವು ಎಲಿಮೆಂಟ್ ವೈಸ್ ಹೇಳ್ತೇವೆ ಸರ್. ಈಗ ಸಾಮಾನ್ಯವಾಗಿ ಒಣ ಬೇಸಾಯ ಇದ್ದಂಥವ್ರು ಪ್ರಧಾನ ಪೋಷಕಾಂಶಗಳಾದ ಸಾರಜನಕ, ರಂಜಕ, ಪೊಟ್ಯಾಶ್ ಮತ್ತು ದ್ವಿತೀಯ ಪೋಷಕಾಂಶಗಳಾದ ಕ್ಯಾಲ್ಸಿಯಂ, ಮ್ಯಾಗ್ನೇಷಿಯಂ, ಸಲ್ಫರ್ ಪರೀಕ್ಷೆ ಮಾಡ್ಕೋತಾರೆ ಸರ್. ಆಮೇಲೆ PH, EC, OC ಅಂತ ಆರ್ಗಾನಿಕ್ ಕಾರ್ಬನ್ನ ಮಾಡೇ ಮಾಡ್ತೀವಿ ಸರ್. ಹೀಗಾಗಿ

ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ. ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ. ಹಮ್ನೆ ಫಸಲ್ ಭೀಮಾ ಯೋಜನಾ ಕೆ ಅಧಿಕ ಪ್ರಭಾವಿ ಬನಾಯ ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ವಿಶ್ವಾಸ ಹೆಚ್ಚಾಗುತ್ತೆ, ಸವಲತ್ತುಗಳು ಹೆಚ್ಚಾದಾಗ ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ. ಮಾಜಿ ಪಾಲಿಸಿ ಮಾಜಾ ಹತಿ. ವಿಶ್ವಾಸ ಹೆಚ್ಚಾಗುತ್ತದೆ ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ. ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ. ಎನ್ ಪಾಲಿಸಿ ಎನ್ ಕೈಯಲ್. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ. ರೈತ ಬಾಂಧವರ ಈಗ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳುವ ಸಮಯ. ಮೊದಲಿಗೆ ಹವಾಮಾನ ವರದಿ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ 5 ದಿನಗಳಲ್ಲಿ ಯಾವುದೇ ಮಳೆಯಾಗುವ ಸಾಧ್ಯತೆ ಇಲ್ಲವೆಂದು ತಿಳಿಸಲಾಗಿದೆ. ಗರಿಷ್ಠ ಉಷ್ಣಾಂಶ 29-30 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 19-20 ಡಿಗ್ರಿ ಸೆಂಟಿಗ್ರೇಡ್ ಇರುವ ಸಾಧ್ಯತೆಯನ್ನು ಹೇಳಲಾಗಿದೆ. ಅದೇ ರೀತಿ ಆರ್ದ್ರತೆಯ ಪ್ರಮಾಣ, ಗರಿಷ್ಠ ಆರ್ದ್ರತೆಯ ಪ್ರಮಾಣ 75-78%, ಹಾಗೆ ಕನಿಷ್ಠ ಆರ್ದ್ರತೆಯ ಪ್ರಮಾಣ 40-45% ಇರುವ ಮುನ್ಸೂಚನೆಯನ್ನು ನೀಡಲಾಗಿದೆ. ಗಾಳಿಯ ವೇಗ ಪ್ರತಿ ಗಂಟೆಗೆ ಸರಾಸರಿ 4-6 ಕಿಲೋಮೀಟರ್ ವರೆಗೆ ಚಲಿಸುವ ಮುನ್ಸೂಚನೆಯನ್ನು ನೀಡಲಾಗಿದೆ. ಇದು ರೈತ ಬಂಧವರೇ ಹವಾಮಾನ ವರದಿ. ಈಗ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಹೇಳುವುದಾದರೆ ಸಾಮಾನ್ಯ ಸಲಹೆಗಳು ಹೀಗಿವೆ. ಬೆಳೆ ಕಟಾವಾದ ನಂತರ ಬೆಳೆಯ ಅವಶೇಷವನ್ನು ಸುಡದೆ ತ್ಯಾಜ್ಯ ವಿಭಜಕವನ್ನು ಬಳಸಿಕೊಂಡು ಅದನ್ನು ಎರೆಹುಳು ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ತಯಾರಿಸಲು ಬಳಸಬೇಕು. ರೈತ ಬಾಂಧವರು ಕಟಾವು ಮಾಡಿದ ಉತ್ಪನ್ನಗಳ ಚೀಲದಲ್ಲಿ ತುಂಬುವ ಮೊದಲು ಬಿಸಿಲಿನಲ್ಲಿ ಚೆನ್ನಾಗಿ ಒಣಸಿ ತುಂಬಬೇಕು. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಯಲ್ಲಿ ರೋಗಗಳ ಬಾಧ್ಯತೆ ಹೆಚ್ಚಾಗಿ ಕಂಡು ಬರುವ ಸಾಧ್ಯತೆ ಇದ್ದು ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಪ್ರಸ್ತುತ ವಾತಾವರಣದಲ್ಲಿ ಕಡಿಮೆ ಉಷ್ಣಾಂಶ ಇರುವುದರಿಂದ ಯಾವುದೇ ಬೆಳೆಯಲ್ಲಿ ಮೊಗ್ಗು ಮತ್ತು ಕಾಯಿ ಉದುರುವುದು ಕಂಡುಬಂದರೆ 0.25 ಮಿಲಿಲೀಟರ್ ನೆಪ್ಟೈನ್ ಅಸಿಟೇಟ್ ಆಮ್ಲವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಬೇಕು. ಭತ್ತ ಬೆಳೆತಿರುವ ರೈತ ಬಾಂಧವರು ಕಟಾವು ಹಂತದಲ್ಲಿ ರಾತ್ರಿ ಸಮಯದಲ್ಲಿ ಭತ್ತದ ನರ್ಸರಿ ಹಾಸಿಗೆಗಳನ್ನು ಪಾಲಿಥೀನ್ ಹಾಳೆಯಿಂದ ಮುಚ್ಚಿ ಮತ್ತು ಬೆಳಗ್ಗೆ ತೆಗೆಯಬೇಕು. ಸಂಜೆ ನರ್ಸರಿ ಹಾಸಿಗೆಗಳಲ್ಲಿ ನೀರು ಹಾಕುವುದು ಮತ್ತು ಬೆಳಗ್ಗೆ ನೀರನ್ನು ಹೊರತೆಗೆಯಬೇಕು. ಭತ್ತದ ಕಟಾವು ನಂತರ ಭತ್ತದ ಗದ್ದೆಯಲ್ಲಿನ ಮಣ್ಣಿನ ತೇವಾಂಶ ಹಾಗೂ ಪೋಷಕಾಂಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವುದು ಸಾಸಿವೆ ಬೆಳೆಯಬಹುದು. ಕಡಲೆ ಬೆಳೆದಿರುವ ರೈತ ಬಾಂಧವರು ಕಡಲೆ ಬೆಳೆಯಲ್ಲಿ ಹೆಲಿಕೋಪರ್ವ ಅಥವಾ ಸ್ಪೋಡಾಪ್ಟರ್ ಕ್ರೀಡೆ ಕಾಣಿಸಿಕೊಂಡಿದ್ದು ಇದರ ಹತೋಟಿಗೆ 0.15 ಮಿಲಿಲೀಟರ್ ಕ್ಲೋರಂಟ್ರಿ ನಿಲಿಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಕಡಲೆ ಬೆಳೆಯು ಹೂವಾಡುವ ಹಂತದಲ್ಲಿದ್ದಾಗ ಪ್ರತಿ ಲೀಟರ್ ನೀರಿನಲ್ಲಿ 7.5 ಗ್ರಾಂ ಚಿಕ್ಪಿ ಮ್ಯಾಜಿಕ್ ಅಥವಾ 20 ಗ್ರಾಂ ಯೂರಿಯಾ ಮತ್ತು 1 ಮಿಲಿಲೀಟರ್ ಟ್ರೈಕ್ರೆಂಟನಾಲ್ನ ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ಹೆಚ್ಚಿನ ಇಳುವರಿ ಪಡೆಯಬಹುದು. ಈ ಸಿಂಪಡಣೆಯನ್ನು 15 ದಿನಗಳ ಅಂತರದಲ್ಲಿ ಮತ್ತೊಮ್ಮೆ ಮಾಡಬೇಕು. ಹಿಂಗಾರಿ ಜೋಳ ಬೆಳೆದಿರುವ ರೈತ ಬಾಂಧವರು ಜೋಳದಲ್ಲಿ ಮುಖ್ಯವಾಗಿ ತೆನೆ ಬರುವ ಸಮಯ ಮತ್ತು ಕಾಳು ಕಟ್ಟುವ ಸಮಯದಲ್ಲಿ ಮಣ್ಣಿನ ತೇವಾಂಶದ ಆಧಾರದ ಮೇಲೆ ತಪ್ಪದೇ ನೀರನ್ನು ಒದಗಿಸಬೇಕು. ಹತ್ತಿ ಬೆಳೆದಿರುವ ರೈತ ಬಾಂಧವರು ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟೋವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ. ತೊಗರಿ ಬೆಳೆದಿರುವ ರೈತ ಬಾಂಧವರು ತೊಗರಿ ಬೀಜವನ್ನು ಒಣಗಿಸಿದ ಮೇಲೆ ಹೊಂಗೆ ಮತ್ತು ಔಡಲ ಎಣ್ಣೆಯಿಂದ ಬೀಜೋಪಚಾರ ಮಾಡಿದ ನಂತರ ಉಗ್ರಾಣದಲ್ಲಿ ಸಂಗ್ರಹಿಸುವುದರಿಂದ ಮುಂದೆ ಧಾನ್ಯಗಳಿಗೆ ಬರುವ ಬುರಿಬುರಿ ಕೀಟದ ಬಾಧೆಯನ್ನು ತಡೆಗಟ್ಟಬಹುದು. ಈಗಾಗಲೇ ಕೊಯ್ಲು ಮಾಡಿದ ತೊಗರಿಯನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ನಂತರ ಗೋಣಿ ಚೀಲದಲ್ಲಿ ಶೇಖರಣೆ ಮಾಡಿ ಇಡಬೇಕು. ಹವಾಮಾನ ಮುನ್ಸೂಚನೆ ಅನುಗುಣವಾಗಿ ಆದ್ಯತೆಯ ಮೇರೆಗೆ ತೊಗರಿಯನ್ನು ಕಟಾವು ಮಾಡಬೇಕು. ಸೂರ್ಯಕಾಂತಿ ಬೆಳೆದಿರುವ ರೈತ ಬಾಂಧವರು, ಸೂರ್ಯಕಾಂತಿಯಲ್ಲಿ ಹೆಲಿಕೋಪಾರ್ವ ನಿಯಂತ್ರಿಸಲು ಸೂರ್ಯಕಾಂತಿ ತಲೆಯಿಂದ ಲಾರ್ವಾಗಳ ಹಸ್ತಚಾಲಿತ ಸಂಗ್ರಹವು ಅತ್ಯುತ್ತಮ ಆಯ್ಕೆಯಾಗಿರುತ್ತದೆ. ಹಾಗೆ ಬದನೆಕಾಯಿ ಬೆಳೆದಿರುವ ರೈತ ಬಾಂಧವರು, ಬದನೆಕಾಯಿಯಲ್ಲಿ ಹಣ್ಣು ಕೊರೆಯುವ ಹುಳುವಿನ ಹತೋಟಿಗಾಗಿ 0.2 ಗ್ರಾಂ ಹಿಮಾಮೆಕ್ಟಿನ್ ಬೆಂಜೋಯೆಟ್, 5% SG ಅಥವಾ 0.20 ಮಿಲಿಲೀಟರ್ ಸ್ಪೈನೋಸೈಡ್, 45 SC ಅಥವಾ 0.2 ಮಿಲಿಲೀಟರ್ ಕ್ಲೋರಾ ಎಂಟ್ರಿನಿಲೋಪ್ರೋಲ್, 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಟೊಮೊಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡುಬಂದಲ್ಲಿ 1.0 ಗ್ರಾಂ ಥಿಯೋಡಿಕಾರ್ಪ್ 75 WP ಅಥವಾ ಹಿಮಾಮೆಕ್ಟಿನ್ ಬೆಂಜೋಯೆಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಮೆಣಸಿನಕಾಯಿ ಬೆಳೆಯು ಬಹುತೇಕ ಕಟಾವಿನ ಹಂತದಲ್ಲಿರುವುದರಿಂದ ಪ್ರಸ್ತುತ ಮಳೆಯ ಅವಕಾಶ ಕಡಿಮೆ ಇರುವುದರಿಂದ ಆದಷ್ಟು ಬೇಗನೆ ಕಟಾವು ಮಾಡಿ ಬಿಸಿಲಿನಲ್ಲಿ ಒಣಗಿಸಬೇಕು. ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳಿದಿರಿ. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ರೈತ ಬಾಂಧವರೇ, ಈಗ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಹೀಗಿದೆ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇವತ್ತಿನ ಪೇಟೆ ಧಾರಣೆ. ಸಜ್ಜೆ ಸ್ಥಳೀಯ 2906 ರೂಪಾಯಿಗಳು, ಕಡಲೆಕಾಳು ಸ್ಥಳೀಯ 5706 ರೂಪಾಯಿಗಳು, ಹತ್ತಿ ಹೈಬ್ರಿಡ್ 44 ಕನಿಷ್ಠ 6246 ರೂಪಾಯಿಗಳಿಂದ ಗರಿಷ್ಠ 8380 ರೂಪಾಯಿಗಳು, ಶೇಂಗಾ ಗುಂಗುರಿ 4599 ರೂಪಾಯಿಗಳಿಂದ 7599 ರೂಪಾಯಿಗಳು, ಬಿಳಿ ಜೋಳ 3616 ರೂಪಾಯಿಗಳು, ಈರುಳ್ಳಿ 800 ರೂಪಾಯಿಗಳಿಂದ 1685 ರೂಪಾಯಿಗಳು, ಭತ್ತ ಸೋನಾ ಮಸೂರಿ 2139 ರೂಪಾಯಿಗಳಿಂದ 7761 ರೂಪಾಯಿಗಳು, ಕೆಂಪು ತೊಗರಿ 6189 ರೂಪಾಯಿಗಳಿಂದ 7600 ರೂಪಾಯಿಗಳು, ಬಿಳಿ ತೊಗರಿ 6559 ರೂಪಾಯಿಗಳು. ರೈತ ಬಾಂಧವರೇ, ಈಗ ಲಿಂಗಸ್ಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ದಾಣೆ. ಸಜ್ಜೆ ಹೈಬ್ರಿಡ್ 1900 ರೂಪಾಯಿಗಳು, ಕಡಲೆಕಾಳು 5500 ರೂಪಾಯಿಗಳು, ಭತ್ತ ಚಿಕ್ಕದು 2400 ರೂಪಾಯಿಗಳು, ತೊಗರಿ 7100 ರೂಪಾಯಿಗಳಿಂದ 7600 ರೂಪಾಯಿಗಳು. ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ದಾಣೆ. ಕಡಲೆಕಾಳು 5700 ರೂಪಾಯಿಗಳಿಂದ 5760 ರೂಪಾಯಿಗಳು, ಹೈಬ್ರಿಡ್ ಜೋಳ 2400 ರೂಪಾಯಿಗಳಿಂದ 2950 ರೂಪಾಯಿಗಳು, ಭತ್ತ RNR ಹೊಸದು 2000 ರೂಪಾಯಿಗಳಿಂದ 2450 ರೂಪಾಯಿಗಳು, ಭತ್ತ RNR ಹಳೆಯದು 2560 ರೂಪಾಯಿಗಳಿಂದ 3100 ರೂಪಾಯಿಗಳು. ರೈತ ಬಾಂಧವರ, ಇದುವರೆಗೆ ರಾಯಚೂರು, ಲಿಂಗಸ್ಕೂರು ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಇಂದಿನ ಪೇಟೆಯ ಧಾರಣೆಯನ್ನು ಆಲಿಸಿದರೆ ಇದಾಗಿತ್ತು ರೈತ ಬಾಂಧವರ ಇವತ್ತಿನ ಕೃಷಿ ರಂಗ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನ ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ರಾಯಚೂರು ಉತ್ಸವ ಅಂಗವಾಗಿ ಏರ್ಪಡಿಸಿರುವ ಕವಿಗೋಷ್ಠಿಗೆ ಜಿಲ್ಲಾ ವ್ಯಾಪ್ತಿಯಲ್ಲಿನ ಕವಿಗಳಿಂದ ಸ್ವರಚಿತ ಕವಿತೆಗಳನ್ನು ಆಹ್ವಾನಿಸಿದೆ. ಜನವರಿ 14ರ ಒಳಗೆ ರಾಯಚೂರು DIPR@gmail.com ಇಮೇಲ್ ಮಾಡಬಹುದು ಅಥವಾ ಹಿರಿಯ ಸಹಾಯಕ ನಿರ್ದೇಶಕರ ಕಚೇರಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಪತ್ರಿಕಾಭವನದ ಮೊದಲ ಮಹಡಿ, ಶ್ರೀ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ಜಿಲ್ಲಾ ರಂಗಮಂದಿರ ಹಿಂದುಗಡೆ, ರೈಲ್ವೆ ನಿಲ್ದಾಣದ ರಸ್ತೆ ರಾಯಚೂರು, ಈ ವಿಳಾಸಕ್ಕೆ ಕಳುಹಿಸಬಹುದು. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೌಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ರಾಯಚೂರು ಉತ್ಸವ ಅಂಗವಾಗಿ ಏರ್ಪಡಿಸಿರುವ ಕವಿಗೋಷ್ಠಿಗೆ ಜಿಲ್ಲಾ ವ್ಯಾಪ್ತಿಯಲ್ಲಿನ ಕವಿಗಳಿಂದ ಸ್ವರಚಿತ ಕವಿತೆಗಳನ್ನು ಆಹ್ವಾನಿಸಿದೆ. ಜನವರಿ 14ರ ಒಳಗೆ ರಾಯಚೂರು DIPR@gmail.com ಇಮೇಲ್ ಮಾಡಬಹುದು ಅಥವಾ ಹಿರಿಯ ಸಹಾಯಕ ನಿರ್ದೇಶಕರ ಕಚೇರಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಪತ್ರಿಕಾಭವನದ ಮೊದಲ ಮಹಡಿ, ಶ್ರೀ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ಜಿಲ್ಲಾ ರಂಗಮಂದಿರ ಹಿಂದುಗಡೆ, ರೈಲ್ವೆ ನಿಲ್ದಾಣದ ರಸ್ತೆ ರಾಯಚೂರು, ಈ ವಿಳಾಸಕ್ಕೆ ಕಳುಹಿಸಬಹುದು. ಶ್ರೋತೃ ಬಾಂಧವರೀಗ ಕೇಳೋಣ ತತ್ವ ಪದಗಳನ್ನು. ದೇವದುರ್ಗ ತಾಲೂಕಿನ ಸುಂಕೇಶ್ವರ ಗ್ರಾಮದ ಶಿವನ್ಗೌಡ ಮಾಲಿಪಾಟೀಲ್ ಮತ್ತು ಸಂಗಡಿಗರಿಂದ. ಬಂದವ ದೈವ ಕಾಲಕ್ಕೆ ಯಾರೆಲ್ಲ ನೆಬರಕ ನಡೆ ಜಾಕೆಲೆ ನಡೆ ಅಂದಾ